ಮಾಡಿತು. ಬೆಳಗಾಂ ಬಿಡ್ತು ಬಿಡ್ತು ಬಿಡ್ತು ಧಾರವಾಡ ಹುಬ್ಳಿ ರಾಣಿ ಬೆನ್ನೂರ್ ಜಾಗಿ ಬೇರೋ ಚಿಕ್ಕೋರ್ ಗುಬ್ಬಿ ತುಮಕೂರ್ ಬಂತು ಬಂತು ಬಂತು ತುಮಕೂರ್ ಬಂತು ಬಂತು ಬಂತು ಬರ್ತಾಳೆ ಕಂಚಿನ ರಾಣಿ ತರ್ತಾಳೆ ಮಿಂಚಿನ ವಾಣಿ ಕೊಡ್ತಾಳೆ ಮುತ್ತಿನ ಬೇಣಿ ರೆಡಿ ಮಾಡು ಚಿನ್ನದ ದೋಣಿ ಬರ್ತಾಳೆ ಕಂಚಿನ ರಾಣಿ ತರ್ತಾಳೆ ಮಿಂಚಿನ ವಾಣಿ ಕೊಡ್ತಾಳೆ ಮುತ್ತಿನ ಬೇಣಿ ರೆಡಿ ಮಾಡು ಚಿನ್ನದ ದೋಣಿ ತೇಲಾಡಿ ಈಜಾಡಿ ಕೂಡಿ ನೀ ಕುಣಿ ತೇಲಾಡಿ ಈಜಾಡಿ ಕೂಡಿ ನೀ ಕುಣಿ ಬರ್ತಾಳೆ ಚಿತ್ತಾಳೆ ತರ್ತಾಳೆ ಕೊಡ್ತಾಳೆ ಕಾಫಿ ಕಾಫಿ ಕಾಫಿ ಕಾಫಿ ಕಾಫಿ ಕಾಫಿ.